ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಮುದುಕಪ್ಪ ಹಾಸಗಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಕೇಳಿ ಸಂದರ್ಶನ. ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಮುದುಕಪ್ಪ ಹಾಸಗಲ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಮುದುಕಪ್ಪರೇ. ನಮಸ್ಕಾರ ಸರ್. ನಿಮ್ಮ ಊರು? ಚಿಲಕಮುಖಿ ಸರ್. ಚಿಲಕಮುಖಿ? ಹೌದು ಸರ್. ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದೆ? ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ರೀ. ಚಿಲಕಮುಖಿ ಗ್ರಾಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು. ಹ್ಞೂ ಸರ್. ಹೋಬಳಿ ಇರ್ಕಲ್ಗಡ ಅಂತ ಸರ್. ಇರ್ಕಲ್ಗಡ ಹೋಬಳಿ ಬರ್ತದ? ಪಂಚಾಯತಿ ಹಾಸಗಲ್ ಬರ್ತದೆ ಸರ್. ಹಾಸಗಲ್ ಪಂಚಾಯತಿಯಲ್ಲಿ ಬರ್ತದೆ. ಹ್ಞೂ ಸರ್. ಮುದುಕಪ್ಪರೆ, ನೀವು ವ್ಯವಸಾಯ ಮಾಡ್ತೀರಿ? ಹಾಂ, ವ್ಯವಸಾಯ ಮಾಡ್ತೀವಿ ಸರ್. ಏನೇನು ಬೆಳಿತೀರಿ ಮುದುಕಪ್ಪರೆ? ಇವು ಸೀಡ್ಸ್ ಮಾಡ್ತೀವಿ ರೀ, ಕುಂಬಳ ಪ್ಲಾಟ್ ರೀ, ತುಪ್ಪರಿಕಾಯಿ ಸೀಡ್ಸ್ ರೀ, ಆಗಲಕಾಯಿ ಸೀಡ್ಸ್ ರೀ, ಇಂದ ಕಲ್ಲಂಗಡಿ ಸೀಡ್ಸ್ ರೀ, ಇವೆಲ್ಲ ಮಾಡ್ತೀವಿ ಸರ್. ಹೌದಾ? ಹ್ಞೂ ಸರ್. ಸೀಡ್ಸ್ ಮಾಡ್ತೀರಿ, ಬೀಜೋತ್ಪಾದನೆ ಮಾಡ್ತೀರಿ? ಹ್ಞೂ ಸರ್. ಆಗಲಕಾಯ್ದು ಮಾಡ್ತೀರಿ, ಕುಂಬಳಕಾಯ್ದು ಮಾಡ್ತೀರಿ, ತುಪ್ಪರಿಕಾಯ್ದು ಮಾಡ್ತೀರಿ? ಹ್ಞೂ ಸರ್. ಹಾಂ ಹಾಂ. ಇದನ್ನು ಯಾವಾಗಲಿಂದ ಶುರು ಮಾಡಿದ್ರಿ ಮುದುಕಪ್ಪ? ಸರ್, ಸೀಡ್ಸ್ ಮಾಡೋಕತ್ತೆ ಸರ್, ನಾವು ಈಗ ಸುಮಾರು ಒಂದು 26-27 ವರ್ಷ ಸರ್. 26-27 ವರ್ಷ ನ್ಯಾಗಾದವು ಸರ್. ಹೌದಾ? ಹ್ಞೂ ಸರ್. ಏನು ವಿಶೇಷ ಇದರಲ್ಲಿ? ಹೆಚ್ಚು ಲಾಭದಾಯಕನಾ ಈ ಕೃಷಿ? ಲಾಭ ಆಗ್ಯದ ಸರ್ ಇಸ್ದಿಂದ ಹಿಂದರೆ. ಈಗ ಗೊಬ್ಬರ 3 ಪಟ್ಟು ಗೊಬ್ಬರ ರೇಟ್ ಜಾಸ್ತಿ ಇದೆ ಸರ್. ಔಷಧಿ 3 ಪಟ್ಟು ಸರ್. ಲೇಬರ್ ಆವಾಗ 50 ರೂಪಾಯಿ ಕೊಟ್ಟರೆ ಈಗ 300-400 ರೂಪಾಯಿಗೆ ಲೇಬರ್ ಕೊಡ್ಬೇಕು ಸರ್. ಹಂಗಾಗಿ ಸೀಡ್ಸಲ್ಲಿ ಲಾಭ ಅನಿಸಲ್ಲ ಸರ್ ಈಗ, ಒಂದು 3-4 ವರ್ಷದಿಂದ ರೀ. ಹಾಂ ಹಾಂ. ಹ್ಞೂ ಸರ್. ಮತ್ತು ಲೇಬರ್ಗೆ ಅಂತ ಅಷ್ಟು ಕೊಡಬೇಕಲ್ಲ ಮತ್ತು ಅವ್ರು ಕೊಡಬೇಕು ಸರ್. ಹ್ಞೂ ಹಂಗೆಲ್ಲ. ಹ್ಞೂ ಸರ್. ನೀವೇ ಯಾರ್ದಾದರೂ ಹೊಲಕ್ಕೆ ಹೋದರೆ 300 ರೂಪಾಯಿ ಕೂಲಿಲ್ಲದೆ ಆಗಲ್ಲ. ಹ್ಞೂ ಸರ್. ಹಾಂ. ಸೊ ಈಗ ವೆಚ್ಚ ಜಾಸ್ತಿ ಆಗ್ತಿದೆ. ಹ್ಞೂ ಸರ್. ಹಾಗಾಗಿ ಸೀಡ್ಸ್ನಲ್ಲಿ ಲಾಭ ಕಡಿಮೆ. ಲಾಭ ಕಡಿಮೆ. ಹ್ಞೂ ಸರ್. ಮತ್ತೆ ಸಮಸ್ಯೆ ಏನು? ನೀವು ಉತ್ಪಾದನೆ ಮಾಡುವಂಥ ಬೀಜದ ಬೆಲೆ ಜಾಸ್ತಿ ಆಗಬೇಕಲ್ವಾ? ಜಾಸ್ತಿ ಮಾಡಿಲ್ಲ ಸರ್ ಅವ್ರ ಕಂಪ್ನಿಯವರು ಸರ್. ಹ್ಞೂ. ಹಂಗಾಗಿ ಅವ್ರು ಅಷ್ಟನ ಆಧಾರ ಅವರು. ಇವು 3-3 ಪಟ್ಟು ಎಲ್ಲ ಗೊಬ್ಬರ, ಎಣ್ಣೆ, ಲೇಬರ್ ಖರ್ಚು ಇರ್ಬೋದು ರೀ, ಟ್ರ್ಯಾಕ್ಟ್ರಿ ಬೇಸಾಯ ಮಾಡ್ಬೋದು ಇರ್ಬೋದು ರೀ, ಎಲ್ಲ 3-3 ಪಟ್ಟು ಜಾಸ್ತಿ ಆಗ್ಯಾವ ಸರ್. ಹಂಗಾಗಿ ಲಾಭ ಅನ್ಸಲ್ಲ ಸರ್ ಅದು ಎಲ್ಲ ಅದರಲ್ಲೇ ಒಟ್ಟ ಸೀಡ್ಸಿನಾಗ ರೀ. ಈಗ ಅದನ್ನ ಬದಲಾವಣೆ ಮಾಡಿವಿ ಸರ್. ನಾವು ಈಗ ಕಾಯಿಪಲ್ಲೆ ಮಾಡಿವಿ ಸರ್. ಓ, ತರಕಾರಿ ಬೆಳಿಲಿಕ್ಕೆ ಶುರು ಮಾಡಿ? ತರಕಾರಿ ಬೆಳಕ್ರಿ ಸರ್. ತರಕಾರಿಯಲ್ಲಿ? ಹ್ಞೂ ರೀ. ಏನೇನು ಬೆಳಿತಿದ್ರಿ ಈಗ? ತರಕಾರಿ ಫ್ಲವರ್ ಮಾಡಿದ್ವಿ ಸರ್. ಈಗ ಒಂದು ಇನ್ನೊಂದು ಏನು ಪ್ರಶ್ನೆ ಅಂದರೆ, ನೀವು ಸೀಡ್ಸ್ ಮಾಡ್ತಾ ಇದ್ರಲ್ವಾ? ಹ್ಞೂ ಸರ್. ಬೀಜೋತ್ಪಾದನೆ ಮಾಡ್ತಾ ಇದ್ರಿ? ಬೀಜೋತ್ಪಾದನೆ ಮಾಡ್ತೀವಿ. ನೀವು ಹೇಳ್ತಾ ಇದ್ರಿ ಗೊಬ್ಬರ ಜಾಸ್ತಿ ಆಯಿತು, ಲೇಬರ್ ಖರ್ಚು ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ರಿ. ಹ್ಞೂ ಸರ್. ಔಷಧಿಗಳ ಖರ್ಚು ಜಾಸ್ತಿ ಆಯಿತು ಅಂತ ಹೇಳ್ತಿದ್ರಿ. ಹ್ಞೂ ರೀ. ನೀವು 27 ವರ್ಷ ಈ ಬೀಜೋತ್ಪಾದನೆ ತೊಡಸ್ಕೊಂಡಿದ್ದೀರಲ್ಲ. ಹ್ಞೂ ಸರ್. ನಿಮ್ಮ ಭೂಮಿಯ ಮೇಲೆ, ಅಂದರೆ ನಿಮ್ಮ ಭೂಮಿ ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮವಾಗಿದೆ? ನಿಮಗೆ ಅದರಿಂದ ಮಣ್ಣಿನ ಸತುವು ಉಳ್ಕೊಂಡಿದೆಯಾ? ಅಥವಾ ಸಮಸ್ಯೆ ಆಗಿದೆಯಾ? ಯಾವ ರೀತಿ ಅನುಭವ ಆಯ್ತು ನಿಮಗೆ ಅದು? ನಮಗೆ ಸರ್ ಅದು ಪೀಕ್ ಒಂದು ಸೀಡ್ಸ್ ಒಂದು ಬಳ್ಳಿ ಒಂದು ಕ್ರಾಪ್ ಮಾಡಿದ್ದೆ ಸರ್, ಹೊಳ್ಳಿ ಈಗ ಒಂದು 4 ವರ್ಷದಿಂದ ಆ ಹೊಲಕ್ಕೆ ಬಳ್ಳಿ ಮಾಡಿದ ಹೊಲಕ್ಕೆ ಸರ್ ಸಜ್ಜಿ ಇಲ್ಲ ಮೆಕ್ಕೆಜೋಳ ಸರ್ ಹಾಕಿ ಹೊಳ್ಳಿ ಮತ್ತು ಒಳ್ಳೆ ನೇಗಿಲು ಹೊಡೆದು ಉಳಿಮೆ ಮಾಡಿ ಒಳ್ಳೆ ಪೀಕ್ ಅದನ್ನು ಹಾಕಿದ್ನಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು ಸರ್. ಅದು ನಮ್ಗೆ ಅದ್ರ ಮೇಲೆ ಗೊತ್ತಾಗ್ತದೆ ರೀ, ಭೂಮಿ ಬೇರೆ ಕಾಲುವಾಯಿ ಮಾಡಬೇಕು ಅಂತೇಳಿ. ಅಂದರೆ ಪರ್ಯಾಯ ಬೆಳೆಗಳನ್ನು ಬೆಳೆದ್ರೆ ಮಾತ್ರ ಭೂಮಿ ಸತುವು ಇರ್ತದೆ ಇರ್ತದೆ ಅಂತ ನಮ್ಗೆ ಅಲ್ಲಿ ಅಲ್ಲಿ ನಮ್ಗೆ ನಮ್ಗೆ ಪೂರ್ತಿ. ಈ ರೀತಿ ಮಾಡೋದನ್ನು ಯಾವಾಗ ಮಾಡಿದ್ರಿ? ಮೊದಲೆಲ್ಲ ಹಿಂಗೆ ಮಾಡ್ತಾ ಬಂದಿಲ್ಲ ನೀವು? ಮೊದಲ ಭೂಮಿ ಸತ್ತು ಕಳ್ಕೊಂಡಿದ್ರು ಸರ್. ಅದು ಮೊದಲ ಕಳ್ಕೊಂಡಿತ್ತ? ಕಳ್ಕೊಂಡಿದ್ದಲ್ರಿ, ಮೊದಲ ಕಳ್ಕೊಂಡಿದ್ದಿಲ್ಲ. ಕಳ್ಕೊಂಡಿದ್ದಿಲ್ಲ ಸೀಡ್ಸ್ ಮಾಡಿದ್ಮೇಲೆ ಕಳ್ಕೊಂತಾರೆ, ಅದು ಕಳ್ಕೊಂತ ಬಂದಿದೆ. ಅದು ನಿಮ್ಮ ಗಮನಕ್ಕೆ ಬಂದಿದೆ? ಹ್ಞೂ. ಹಾಂ, ಇದು ಯಾಕಾತು ಹಿಂಗ? ನಾವು ಒಂದ್ಸಲ ಮೆಕ್ಕೆಜೋಳ ಹಾಕನ, ಒಂದು ಕೋಲಿ ಸಜ್ಜ ಹಾಕನ ಅಂತೇಳಿ ನಮ್ಗೆ ಸ್ವಲ್ಪ ನಾವು ಕೃಷಿ ಇಲಾಖೆ ಹೋಗ್ತೀವಿ ಸರ್, ಮತ್ತೆ ತಗೊಂತೀವಿ ನಾವು. ನಾವು ತರಬೇತಿ ಹೋಗ್ರಿ, ಅಲ್ಲೆಲ್ಲ ಹೋಗ್ತಿರ್ತೀರಾ? ಹೋಗ್ತಿರ್ತೀರಿ. ನಾವು ರೈತ ತರಬೇತಿ ನಾವು ಹೋಗಿ ಅದನ್ನ ಸ್ವಲ್ಪ ನಾವು ಅನುಭವ ತಗೊಂತೀವ್ರಿ. ಹೌದಾ? ಭೂಮಿ ಯಾಗ ಉಳುಮೆ ಮಾಡ್ಬೇಕು, ಈಗ ಒಂದ್ ಪೀಕ್ ಬಳ್ಳಿ ಮಾಡಿದ್ರೆ ಮತ್ತೆ ಒಳ್ಳೆ ಏನ್ ಹಾಕ್ಬೇಕು ಅವ್ರು ನಮ್ಮ ಸ್ವಲ್ಪ ಮಾಹಿತಿ ತಿಳ್ಕೊಡ್ತಾರೆ. ಎಲ್ಲಿ ಎಲ್ಲಿ ತರಬೇತಿ ತಗೊಳ್ತೀರಿ ನೀವು? ಇಲ್ಲಿ ಇರ್ಕಲ್ಗಡ ಸರ್. ಇರ್ಕಲ್ಗಡದಲ್ಲಿ ತರಬೇತಿ ಕೊಡ್ತಾರ? ಹ್ಞೂ ಸರ್. ಯಾರು ಬಂದು ಕೊಡ್ತಾರೆ? ಅವ್ರು ಒಂದು ಇದನ್ನ ಇಟ್ಟಿರ್ತಾರೆ ಕ್ಯಾಂಪು, ಅವಾಗ ಕರಿತಾರೆ ಸರ್. ಆಗ ದಿವಸ ಇರ್ಗಲ್ರಿ, ಅವ್ರು 6 ತಿಂಗಳ ವರ್ಷಕೊಂದು ಇರ್ತಾರೆ, ಅದು ಇಟ್ಟಿರ್ತಾರಲ್ರಿ, ಅವ್ರು ಕರಿತಾರ್ರಿ. ಊರಿಗೆ ಒಂದು 4 ಜನ 6 ಜನ ಹಿಂಗೆ ರೀ. ಕೃಷಿ ಇಲಾಖೆ ಬರ್ತಾರೆ, ಕೃಷಿ ಇಲಾಖೆ ಕರಿತಾರೆ ರೀ. ಅವ್ರು ಒಂದು ಗುಂಪು ಇದನ್ನಿಟ್ಟಿರ್ತಾರೆ ಸರ್. ಈಗ ಯಲಬುರ್ಗದಲ್ಲಿ ಇರ್ತಾರೆ, ಮೊನ್ನೆ ಹೋಗಿದ್ವಿ ರೀ, ಒಂದು 15 ದಿವಸ ಅಂದ್ರೆ ಅಲ್ಲಿ ಹೋಗಿದ್ವಿ ರೀ. ಅಲ್ಲಿ ಸಿರಿಧಾನ್ಯ ಅಂತ ಇಟ್ಟಿದ್ರು, ಒಂದು ಸಿರಿಧಾನ್ಯದ ಬಗ್ಗೆ, ಸಿರಿಧಾನ್ಯ ಬಗ್ಗೆ ಇಟ್ಟಿದ್ರಿ. ಅದನ್ನೆಲ್ಲ ಆರೋಗ್ಯ ಹೆಂಗ್ ಏನು ಹೆಂಗ್ ಬೆಳೆದ್ ಏನ್ ಬೆಳೆದಿತ್ತೆ ಈಗ ಬೆಳೆದ್ರೆ ಸರ್. ಈಗ ಭೂಮಿಯಲ್ಲಿ ಈಗೆಲ್ಲ ನಾನಾ ತರ ರೋಗಗಳು ಬರಕತ್ತವ್ರೆ ಮನುಷ್ಯರ ಕಾಯಿಲೆ. ಹೌದು, ಸಿರಿಧಾನ್ಯ ಅಂತೇಳಿ ನೆವಣಿ ಇರ್ಬೋದು, ಆರ್ಗ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು ರೀ, ಹುಳ್ಳಿ ರೀ, ಹೆಸರು, ಮಡಿಕೆ, ಇವೆಲ್ಲ ಸಿರಿಧಾನ್ಯ ರೀ. ಅವನ್ನೆಲ್ಲ ಎಷ್ಟು ಬೆಳೆದ್ರಿ, ಅವನ್ನೆಲ್ಲ ಊಟ ಮಾಡ್ರಿ ನೀವು, ಅದನ್ನ ಬೆಳೆದ ರೈತರಾಗಿ ನೀವು ಅಂತೇಳಿ ಅವ್ರ ಮಾಹಿತಿ ಕೊಟ್ರು ಸರ್. ಅಲ್ಲ, ಇದು ಒಂಥರ ವಿಪರ್ಯಾಸ ಅನಿಸುತ್ತೆ ನಿಮಗೆ. ರೈತರಿಗೆ ಮೊದಲು ಪಾರಂಪರಿಕವಾಗಿ ನೀವು ಬೆಳೆದು ಉಣ್ತಾ ಇದ್ದಂಥ ಆಹಾರ ಕಡಿಮೆಯಾಗಿದೆ, ಕಳ್ಕೊಂಡಿದ್ದೀರಿ. ಈಗ ಬೇರೆಯವರು ಬಂದು ನಿಮಗೆ ನೀವು ಇದನ್ನು ಉಣ್ರಿ, ಇದನ್ನು ತಿನ್ನ್ರಿ, ಇದನ್ನು ಬೆಳೀರಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಮೊದಲೆಲ್ಲ ಸಿರಿಧಾನ್ಯಗಳು ಬಳಸ್ತಿದ್ರಿ? ಸಿರಿಧಾನ್ಯ ಬಿಟ್ಟಿಂದ ಏನಲ್ಲ ಸರ್, ನಾವು ಮತ್ತೆ ಅದನ್ನ ಊಟ ಮಾಡಿದ್ವಿ ಸರ್. ಜವರಿ ಪದಾರ್ಥ ಎಲ್ಲ. ಹೌದಾ? ರೊಟ್ಟಿ ಇರ್ಬೋದ್ರೆ, ಜೋಳ ಇರ್ಬೋದು, ಜೋಳ ಅಂಬಲ್ ಇರ್ಬೋದ್ರೆ, ನೆವಣಕ್ಕಿ ಅನ್ನ ಇರ್ಬೋದ್ರಿ. ಅದನ್ನ ಬಿಟ್ಟಿಂದ ಬೇರೆ ಇಲ್ರಿ. ಆರ್ಕನ ಸರ್. ಆರ್ಕದನ್ನ ಮಾಡ್ತಿದ್ರೆ? ಆರ್ಕನ ಅದು ಫುಲ್ ಆರ್ಕನ ನೆವಣೆ ನಮ್ಮ ಭಾಗದಲ್ಲಿ. ಆರ್ಕ ಆರ್ಕನ ರೀ, ಯಾರು ಹೋಗಲ್ರಿ ಆ ಊಟ ಮಾಡಿ ಊಟ ಮಾಡಿ. ಯಾವುದು ಯಾವುದು? ಆರ್ಕ ಅಂತಾರ ಅದಕ್ಕೆ. ಆರ್ಕ ಅಂತಾರೆ ಆರ್ಕನ. ಶುಗರ್ ನೋಡ್ತಾರೆ ಸರ್, ಶುಗರ್ ಬಂದ್ರೆ ಸೇಮ್ ನೆವಣೆ ಕಿತ್ತಾಗಿರ್ತಾರೆ. ಬಿಳಪುರ್ತು ಸ್ವಲ್ಪ. ನೀವು ಬೆಳಿತಿದ್ರೆ ಇಲ್ಲೆಲ್ಲ ಎಲ್ಲ ಸ್ಫುಲ್ ಆರ್ಕ ಯಾಕೆ ಈಗ ಅದು ಬೆಳೆಯೋದು ಬೀಜನೆ ನೋಡ್ರಿ, ಅದು ಎಲ್ಲ ತೆಗೆದು ಬಿಟ್ರೆ ಎಲ್ಲ ನಾವು ಎಲ್ಲ ಏನು ಸಮರ್ಥನೆ ಆಗ್ಬಿಟ್ಟು ರೈತರೆಲ್ಲ ಅಲ್ಲ. ಹಾಂ, ಅದನ್ನ ಬಿಟ್ಟು ಬಿಟ್ಟುಕೊಟ್ಟು ಎಲ್ಲ ಅಲ್ಲಿ ರುಚಿ ಬಾಯಿ ರುಚಿ ಅಲ್ಲಿ ಬಂದ್ಬಿಟ್ಟು ನಾನಾ ಥರ ಎಲ್ಲ ಹೋದವಲ್ರಿ ಈಗೆಲ್ಲ ಬಂದ್ಬಿಟ್ಟವ ಈಗ ಅಲ್ಲಿ ಬಂದ್ಬಿಟ್ಟು ಈಗ ಬಾಯಿ ರುಚಿಗೆ ಹೋಗಿ ಆರೋಗ್ಯ ಕಳ್ಕೊಂಡಿದ್ವಿ. ಇವೆಲ್ಲ ಸೀಡ್ಸ್ ಬಂದು ಆರ್ಕ ನೆವಣಿ ಜೋಳ ಇವೆಲ್ಲ ಬೆಳೆದಿದ್ರಿ? ಅವನೇ ಊಟ ಮಾಡ್ತಾರೆ. ಆರ್ಕ ಮಡಿಕೆ ಹೆಸರು ಏನ್ರಿ ಎಲ್ಲ ನಾವೇ ಬೆಳೆದಿದ್ರು ಅಲ್ಲಿ, ನಾವೆಲ್ಲ ಬೆಳಿತಾರೆ ಅದೆಲ್ಲ ನಮ್ಮ ಬರಗು ಊದಲು ಇವು ಸಿರಿಧಾನ್ಯದಲ್ಲಿ ಇರ್ತಕ್ಕಂತ ಅವು ಇದ್ವಾ ನಿಮ್ಮ ಕಡೆಗೆ? ಹ್ಞೂ ರೀ, ಬರ್ಗ ಬರ್ಗ ನಾವು ಉಳಿರಿ, ಬರ್ಗ ಬೆಳೆದ್ರಿ, ನಮ್ಮ ಹಿರಿಯರು ಬೆಳೆದಾರೆ, ನಾವು ನಮ್ಮ ನೆಪ್ಪಿಲ್ಲ ರೀ. ಆರ್ಕರ ಸರ ಮತ್ತೆ ನೆವಣಿ ಸಜ್ಜಿ ಜೋಳ ಏನು ಸರ್ ಇವನ್ನೆಲ್ಲ ಬೆಳೆದ್ರು, ಹೆಸರು ಮಡಿಕೆ. ಈಗ ಇಷ್ಟರಲ್ಲಿ ಯಾವ್ದು ಉಳಿದಿದೆ ಹೆಚ್ಚಾಗಿ? ಆರ್ಕ ಇದೆಯಾ? ಆರ್ಕ ಕೊಟ್ಟಿಲ್ಲ ಸರ್ ಒಬ್ಬರು. ಈಗ ಆರ್ಕ ಯಾರು ಬೆಳೀತಾ ಇಲ್ಲ ಅಲ್ರಿ? ನೆವಣಿ ಬೆಳಿತಾರೆ. ನೀವು ಬೆಳೀತಾ ಇಲ್ಲ? ನಾವು ಬೆಳಿತಿಲ್ಲ ಮತ್ತೆ. ನೆವಣಿ ನೆವಣಿ ನೆವಣಿ ಬೆಳಿಂಗವ್ರಿ? ಅಯ್ಯೋ, ಅದು ಉಣ್ಣ ಮಾಡೋದು ಉಣ್ಣದ ಬಿಟ್ಬಿಟ್ಟವ್ರಿ. ಓಹೋಹೋ, ಜೋಳದ ಆಮೇಲೆ ಮಾಡ್ತಾರೆ ನಮ್ಮವರು. ಹ್ಞೂ, ಇವು ನಮ್ಮ ಮೆಂಡ್ರಿಗೆ ಬರೋಂಗಿಲ್ಲ, ಜೋಳದ ಆಮ್ಲೇನು ಮಾಡೋಕೆ ಬರೋಂಗಿಲ್ಲ. ಮಾಡಂದ್ರೆ ನಮ್ಮ ಒಂದು ದಿವಸ ಅಗ್ಗೆ ಹೋಗತ್ತಾರೆ, ಒಂದು ದಿವಸ ವಾರಕೊಂದು ಮಾಡಿದ್ರೆ ಅದನ್ನ ಅಗ್ದು ನಮಗೆ ಒಳಗೆ ಇದ್ರೆ ಉಣ್ಣಕ್ಕೆ ಹಿತ. ಜೋಳದಾಂಬಲಿದೆ, ಸೊಂಗಟಿ ಅಂತೀವ್ರಿ ನಾವು ಅದಕ್ಕೆ. ಸೊಂಗಟಿ ಸೊಂಗಟಿ ಅಂತೀವ್ರಿ. ಸೊಂಗಟಿಗೆ ಏನು ಚಲೋ ಅದು? ಅದಕ್ಕೆ ಸೊಂಗಟಿ ಸರ್ ಹೈನ್ ಇದ್ರೆ ಭಾರಿ ಬೆಸ್ಟ್ ನೋಡ್ರಿ. ಹೈನು ಮೊಸರು ಮಜ್ಜಿಗೆ ಒಟ್ಟು ಕೆಳಗಲ್ಲ, ಯಾ ಜಡ್ ಬರಗಲ್ಲ, ಜರ ಬರಗಲ್ಲ, ಏನೇ ಬರಗಲ್ಲ ರೀ. ಹಾಂ, ಸೊಂಗಟಿ ಇದ್ರೆ ಸರ್ ಹಾಲು ಮೊಸರು ಮಜ್ಜಿಗೆ ರೀ. ಹಾಂ, ಹಾಲು ಮೊಸರು ಮಜ್ಜಿದ್ರೆ ಯಾ ಜಡ್ ಬರಗಲ್ಲ, ನೆಗಡಿ ಬರಗಲ್ಲ, ಏನು ಹೊರಗನ ಬರಗಲ್ಲ ರೀ. ಹ್ಞೂ ಹ್ಞೂ ರೀ, ಅಷ್ಟು ಇದೆ ಅವಾಗ ನೋಡ್ರೆ ಇದಾದ್ರಿ. ಈಗ ಈಗ ಅವು ಯಾವ ಬೆಳೆಯಲ್ಲ ನೀವು? ನೆವಣಿ ನೆವಣಿ ಉಳಿದಿದೆಯಾ? ಬೆಳೀತಿದ್ರೆ ಬೆಳಿತಾರೆ, ಬೇರೆ ಅಲ್ಲೆಲ್ಲ ಬೆಳಿತಾರೆ, ಅದು ರೈತರ. ಅದು ನೀವು ಬಿಟ್ಬಿಟ್ಟು? ನಾವು ಬಿಟ್ಟಿವ್ರಿ. ಅದನ್ನ ನೆವಣಿ ಈಗ ನಿಮ್ಮ ಮನೆ ಊಟ ಪದ್ಧತಿ ಏನಾಗಿದೆ ಈಗ? ನಾವು ಈಗ ಹೊತ್ತಿಗೆ ಏನಾಯ್ತು ಸರ್, ರೊಟ್ಟಿಯಲ್ಲಿ ಊಟ ಮಾಡಿದ್ರು ಸರ್. ನಾನು ಜೋಳ ಅಂತೂ ಉಳ್ಕೊಂಡಿದ್ದೆ. ಜೋಳ ಉಳ್ಕೊಂತವ್ರೆ. ಸಜ್ಜೆ ಊಟಕ್ಕೆ ಬಳಸ್ತೀರಾ? ಸಜ್ಜೆ ರೊಟ್ಟಿ ಮಾಡ್ತಾರೆ. ಸಜ್ಜೆ ರೊಟ್ಟಿ ಊಟ ಮಾಡಲ್ಲ ನಾನು, ಅದನ್ನು ರೈತಲ್ರಿ ಈಗ ರೈಸ್. ರೈಸ್ ಅಂದ್ರೆ ಅದನ್ನು ಮುಟ್ಟಲ್ಲ ನೀವು? ಅದನ್ನು ಸ್ವಲ್ಪ ರೊಟ್ಟಿ ಜಾಸ್ತಿ ರೀ. ರೊಟ್ಟಿ ಜಾಸ್ತಿ ಊಟ ಮಾಡ್ತೀರಿ? ಮಾಡಿದ್ರೆ ಸರ್ ಅನ್ನದ ಬಳಕೆ ಕಮ್ಮಿ ಕಮ್ಮಿ ರೀ ಸರ್. ಈಗ ನೀವು ಹೇಳ್ತಾ ಇದ್ರಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಾಗೆ ನಿರಂತರವಾಗಿ ಒಂದೇ ರೀತಿ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಿದ್ದರಿಂದ ಭೂಮಿ ಸತು ಕಳ್ಕೊಂತ ಬಂತು. ಆಮೇಲೆ ನೀವು ಪರ್ಯಾಯ ಬೆಳೆಗಳನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರಿ. ಒಂದ್ಸಲ ಬೀಜೋತ್ಪಾದನೆ, ಒಂದ್ಸಲ ಜೋಳ, ಸಜ್ಜೆ ಇವನ್ನೆಲ್ಲ ಹಾಕೋದು. ಈಗ ಆ ಭೂಮಿಯ ಗುಣಮಟ್ಟ ಉಳ್ಕೊಂಡಿದೆಯಾ? ಅದು ನಮ್ಗೆ ಗೊತ್ತಾಗುತ್ತೆ ಸರ್. ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಹೇಳಿದ್ವಲ್ರಿ, ಒಂದು ಕ್ರಾಪ್ ಬೆಳೆ ಮಾಡಿದ್ರಿ, ಸೀಡ್ಸ್ ಪ್ಲಾಂಟ್ ಅಂತ ತೊಗೊಂಡು ಸಜ್ಜೆ ಹಾಕಿದ್ದು ಸರ್. ಸಜ್ಜೆ ಹಾಕಿ ಕಟಾವು ಮಾಡಿ ಅದನ್ನು ನೇಗಿಲು ಹೊಡೆದ್ರಿ, ನೇಗಿಲು ಹೊಡೆದ್ ಮತ್ತೆ ಹೊಳ್ಳಿ ನಾವು ಅದನ್ನು ಅದ ಹೊಲಕ್ಕೆ ಬೆಳೆ ಮಾಡಿದ್ರೆ ರಂಗದೇ ಒಳ್ಳೆ ಇದು ಬಂತಾರೆ, ಇಂಪ್ರೂವ್ಮೆಂಟ್ ಬಂತು ಸರ್. ಆದ್ರೆ ಅದು ನಮ್ಗೆ ಗೊತ್ತಾಗ್ತಾರೆ. ಅದೇ ಮತ್ತೆ ಶೇಂಗಾ ಒಂದಷ್ಟು ಶೇಂಗಾ ಬಿತ್ತಿದ್ರಿ, ಮೆಕ್ಕೆಜೋಳ ಹಾಕಿ ಮತ್ತೆ ಒಳ್ಳೆ ಮತ್ತೆ ಉಳಿ ಮಾಡಿರಿ, ಶೇಂಗಾ ಬಿತ್ತಿದ್ರಿ ಅದಕ್ಕೆ ಅವಲ್ಕ ಅದು ಜಾಸ್ತಿ ಇಳುವರಿ ಬಂತು ಶೇಂಗಾ. ಬೀಜೋತ್ಪಾದನೆಯಿಂದ ದುಡ್ಡು ಬಂತು ಚೆನ್ನಾಗಿ, ಚಲೋ ಚೆನ್ನಾಗಿ ಸುಖ ಬಂತಾರೆ. ಸುಖ ಆದ್ರೆ ಅದಕ್ಕೇನು ಒಂದು ಮೂರು ನಾಲ್ಕು ವರ್ಷದಿಂದ ಸುಖ ಆಗಿಲ್ಲ ಸರ್. ಮೂರು ನಾಲ್ಕು ವರ್ಷದಿಂದ ಅವ ಉಣ್ಣಕ್ಕೆ ತಿನ್ನಕ ಅದು ಮೊನ್ನೆ ಲಾಸನ ಆಗ್ಯಾವ ಸರ್. ಆಗ್ಯಾವ ಸರ್. ಸರಿ, ಈಗ ಬೀಜೋತ್ಪಾದನೆ ನಿಮಗೆ ನಷ್ಟ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹ್ಞೂ ಸರ್, ನಷ್ಟ ಆಗುತ್ತೆ. ಒಂದು ಬೆಲೆಗಳು ಹೆಚ್ಚಾಗಿದೆ, ನೀವು ಬೆಳೆದಂತಹ ಬೀಜಗಳಿಗೆ ಬೆಲೆ ಜಾಸ್ತಿ ಆಗಿಲ್ಲ. ಜಾಸ್ತಿ ಆಗಿಲ್ಲ ಸರ್, ಇದು ಒಂದು ಕಾರಣ. ಹ್ಞೂ ಸರ್. ಎರಡನೇದು, ಬೆಳೆ ಪರಿವರ್ತನೆ ಮಾಡದೆ ಇದೊಂದೇ ಮಾಡಿದರೆ ನಿಮ್ಮ ಭೂಮಿ ಸತು ಕಳ್ಕೊಂಡು ಹೋಗುತ್ತೆ. ಹಾಗಾಗಿ ಬೀಜೋತ್ಪಾದನೆ ಕಡೆಗೆ ನೀವು ಗಮನ ಕಡಿಮೆ ಮಾಡ್ತಾ ಇದ್ರಿ. ಹ್ಞೂ ಸರ್. ಸರ್, ಈಗ ನೀವು ತರಕಾರಿಗಳನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿ. ಸ್ಟಾರ್ಟ್ ಮಾಡಿದ್ರು ಸರ್. ಏನೇನು ಬೆಳಿತಾ ಇದ್ರಿ ತರಕಾರಿ? ಹೂಕೋಸು ಅಂತ ಇತ್ತು. ಹೂಕೋಸು ಅದನ್ನ ಕಟಾವು ಮಾಡಿದ್ರು ಒಂದು ತಿಂಗಳಿಂದ. ಹೌದಾ? ಅದೊಂದು ತಲಾಸ ಆಗಿಲ್ರಿ. ಲಾಭ ಲಾಭ ಆಯ್ತಾ? ಇಪ್ಪ ಎಷ್ಟು ಎಕರೆ ಹಾಕಿದ್ರಿ? ಅರ್ಧ ಎಕರೆ ಸರ್. ಸ್ವಲ್ಪ ನಾನು ಭಯ ಪಟ್ಟರೆ ಸುಮ್ಮನೆ ಸ್ವಲ್ಪ ಭಯ ಇದಕ್ಕೆ ಏನೋ ಮತ್ತೆ ರೇಟ್ ಬೀಳುತ್ತೆ ಅಂದ್ರೆ ಭಯ ಪಟ್ಟರೆ ಸ್ವಲ್ಪ ಹಾಕಿ ಮಾಡೋಣ ಅಂತೇಳಿ ಹಾಕಿದ್ರು ರೀ. ಹೂಕೋಸಿಗೆ ಮಾರ್ಕೆಟ್ ತುಂಬ ಇದೆ ಅಲ್ಲ ಈಗ, ಗೋಬಿ ಮಂಚೂರಿ ಅಂತ ಏರ್ಪಾಡ್ ಹಾಕತ್ತಾರೆ ಹಂಗೆ ಬೀಳ್ತಾರೆ. ಅದು ಹೌದಾ? ಜಾಸ್ತಿ ಲಾಭ ಅನ್ಸಲ್ಲ ರೀ, ಅದೇ ಲಾಸ್ ಆಗಿಲ್ಲ ಸರ್. ಒಂದು 35 ಸಾವಿರ ರೂಪಾಯಿ ಆತ್ರಿ. ಲಾಸ್ ಏನ ಆಗಿಲ್ಲ ಸರ್, ಖರ್ಚು ಕಮ್ಮಿ ಇದ್ರಿ ಸರ್. ಅದು ಖರ್ಚು ಲೇಬರ್ ಖರ್ಚು ಕಮ್ಮಿ ಸರ್. ಹೂಕೋಸು ಬೆಳೆದ್ರಿ ಮತ್ತೆ? ಈಗ ಆಗಲ್ಕಾಯಿ ಸರ್. ಅದು ಎಷ್ಟು ತಿಂಗಳಿಗೆ ಬೆಳೆ ಬಂತು ನಿಮಗೆ ಅದು ಹೂಕೋಸಿಂದು? ಎರಡೂವರೆ ತಿಂಗಳು ಕಟಾವು ಆಗಿಬಿಡಿ ಸರ್. ಎಲ್ಲ ಬಿಡ್ತದೆ ಎರಡೂವರೆ ತಿಂಗಳು ಒಟ್ಟಕ್ಕೆ ಹೊಲ. ಎಷ್ಟು ಖರ್ಚು ಬಂತು? ಒಂದು 12 ಸಾವಿರ ರೂಪಾಯಿ ಖರ್ಚು ಬಂತು ಸರ್. ಖರ್ಚು ಬಂತು 35 ಸಾವಿರ ರೂಪಾಯಿ ದುಡಿದ್ರಿ? ದುಡಿದ್ರಿ ಸರ್. ಇನ್ನ ಸ್ವಲ್ಪ ಇನ್ನ ರೇಟ್ ಸಿಗಲ್ಲ ಸರ್. ಒಂದು 8-10 ಸಾವಿರ ಜಲ್ಲಿ ಸಿಗಿದ್ರೆ ಒಂದು 70-80 ಸಾವಿರ ರೂಪಾಯಿ ಸಿಗುತ್ತೆ ಸರ್. ಓಹೋ, ರೇಟ್ ಡೌನ್ ಆಗ್ಬಿಡ್ತೀರಿ ಅಲ್ಲಿ. ಹೌದಾ? ಹಂಗಾಗಿ ಅದ ಬಂದ ಮೇಲೆ ಕಟ್ಟಡಂಗಿಲ್ಲ ಸರ್. ಅದನ್ನ ಅದನ್ನ ಕಳಿಸ್ಬೇಕು ರೇಟ್ ಅಂದ್ರೆ ಕಳಿಸ್ಲೇಬೇಕು. ಅದು ಏಟ್ ಆಗಲ್ಲ ಟೇಟ ಸಿಗಲ್ಲ ಒಟ್ಟು ಅದನ್ನ ಕಳಿಸ್ಬೇಕು ಲಾಸ್ ಆಗ್ಬಿಡ್ತು ಸರ್ ಅದನ್ನ. ಅದು ಅದಕ್ಕೆ ಏನಾದರೂ ರೋಗಗಳು ಬರ್ತಾವ? ಬಸ್ ಸರ್, ಅದು ರೋಗ ಬರ್ತದೆ ಹೂಕೋಸಿಗೆ. ಹ್ಞೂ ಸರ್. ಏನೇನು ಬರ್ತದೆ? ಕೀಟಿ ಜೀಟಿ ಅಂತ ಬರ್ತ್ರಿ, ಜಿಗಿ ಅಂತ ಬರ್ತ್ರಿ. ಅದರಲ್ಲಿ ಕೀಟ ಕೊರಕ ಊರು ಕೀಡಿ ಅಂದ್ರೆ ಕೊರತಿದ್ರು ಅದ್ರ ಅದು ಬರ್ತ್ರಿ ಬರ್ತಾರೆ ಒಂದು 3-4. ಅವನ್ನೆಲ್ಲ ಹೆಂಗೆ ನಿಯಂತ್ರಣ ಮಾಡ್ತೀರಿ? ಅವು ಎಣ್ಣೆ ಸ್ಪ್ರೇ ಮಾಡೋದು ಸರ್. ಹೌದಾ? ಹ್ಞೂ ಸರ್. ವಾರಕ್ಕೊಮ್ಮೆ ಮಾಡಬೇಕು ರೀ. ವಾರಕ್ಕೊಮ್ಮೆ ಸ್ಪ್ರೇ ಮಾಡಿಕೊಡ್ತಾ ಇರ್ಬೇಕು ರೀ. ಅಂದರೆ ನೀವು ನಿರೀಕ್ಷೆ ಮಾಡಿದ ಹಾಗೆ ಹೂಕೋಸಲ್ಲಿ ಬೆಲೆ ಬರಲಿಲ್ಲ? ಹ್ಞೂ, ಬೆಲೆ ಸಿಗಲ್ಲ ಸರ್. ಭಾಳ ಲಾಸ್ ಆಗಿಲ್ಲ ರೀ, ಭಾಳ ಲಾಭ ಅನಿಸಿಲ್ಲ ಸರ್. ಲಾಭ ಅನಿಸಿಲ್ಲ ನನಗೆ, ಲಾಸ್ ಮಾಡಿಲ್ಲರಿ. ಕೈಗೆ ಕೊಡ್ತೀರಿ ಸ್ವಲ್ಪ? 10,000 ಖರ್ಚು ಅಂದರೆ? ಹ್ಞೂ ಸರ್. ಬರೀ ಔಷಧಿ ಖರ್ಚು ಆಯ್ತಾ? ಔಷಧಿ ಎಲ್ಲ ಎಲ್ಲ ಸೇರಿ ಸರ್. ಎಲ್ಲ ಸೇರಿ? ಹ್ಞೂ ಸರ್. 12 ನಿಮ್ಮ ಕೂಲಿ ಕೆಲಸ ಎಲ್ಲ ಸೇರಿ? ಹ್ಞೂ ಸರ್. ಹ್ಞೂ ರೀ. ಹ್ಞೂ, ಮತ್ತೇನು ಬೆಳಿತೀರಿ? ಈಗ ಆಗಲೈತೆ ಸರ್, ಆಗಲಕಾಯಿ ಮಾರ್ಕೆಟ್. ಆಗಲಕಾಯಿ ಹಾಕಿ? ಹ್ಞೂ ಸರ್. ಈಗ ಎಷ್ಟು ತಿಂಗಳಾಯ್ತು ಅದನ್ನ ಹಾಕಿ? ಈ ಒಂದು 2 ತಿಂಗಳು ಆದ್ರೆ ಕಾಯಿ ಸ್ಟಾರ್ಟ್ ಆಗಿ. ಕಾಯಿ ಸ್ಟಾರ್ಟ್ ಆಗಿ? ಹ್ಞೂ. ಮೊದಲು ಹಾಕಿದ್ರೆ ಈ ಸಲ? ಈಗ ಒಂದು 10 ವರ್ಷದಿಂದ ಹಾಕಿದ್ರಿ ಆಗಲೇ. ಮತ್ತೆ ಒಳ್ಳೆ ಹಾಕಿಲ್ಲ ನಾನು. ಆಗಲಕಾಯಿ ಎಲ್ಲ ಮೊದಲು ಹಾಕಿದ್ರಿ, 10 ವರ್ಷ ನೆಕ್ಸ್ಟ್ ಟೈಮ್ ಈಗ ಹಾಕಿದ್ರಿ ಸರ್. ಆಗಲಕಾಯಿ ಈಗಾಗಲೇ ಇಳುವರಿ ಬಂದಿದೆ, ಕಟಾವು ಬರ್ತದೆ? ಕಟಾವು ಹೊಡಿದ್ರಿ, 5 ದಿವಸ ಮಾರ್ಕೆಟ್ ಹೊಡಿದ್ರಿ. ಎಷ್ಟು ಹಾಕಿದ್ರಿ, ಎಷ್ಟು ಭೂಮಿಯಲ್ಲಿ ಹಾಕಿದ್ರಿ? ಒಂದು 1 ಎಕರೆ ಹಾಕಿದ್ರಿ ಸರ್. 1 ಎಕರೆ? ಹ್ಞೂ ಸರ್. ಯಾಕೆ ಸ್ವಲ್ಪ ಜಾಸ್ತಿ ಮಾಡ್ಬೋದಾ? ಮತ್ತೆ ಸ್ವಲ್ಪ ಮಾಡೋಣ ಅಂತೇಳ್ರಿ. ಹ್ಞೂ, ನೋಡೋಣ ಅನ್ಸಿ ಫಸ್ಟ್. 1 ಎಕರೆಯಲ್ಲಿ ಅದು ವಾರ ಕಟಾವು ಆಗ್ತದೆ, ಇನ್ನು ದಿನ ಕಟಾವು ಆಗ್ತದೆ? 5 ಸಾರಿಸ್ಗಮ್ಮ ಕಟಾವು ಆಗ್ತದೆ. ಕಟಾವು ಆಗ್ತದೆ. ಎಷ್ಟು ಬರ್ತದೆ, ಎಷ್ಟು ಪುಟ್ಟಿ ಆಗ್ತದೆ? ಅದು 18-20 ಬಾಕ್ಸ್ ಆಗ್ತದೆ ಸರ್. ಬಾಕ್ಸ್ ಆಗ್ತದೆ? ಬಾಕ್ಸ್ ಸರ್. ಮಾರ್ಕೆಟ್ ಕಪೇಲ್ ಮಾರ್ಕೆಟ್ ಅಲ್ಲಿ ಹೆಂಗೆ ಬಾಕ್ಸ್ ರೇಟಾ ಏನು ತೂಕ ರೇಟಾ? ಕೆಲವೊಂದು ತೂಕ ರೇಟ್ ರೀ, ಕೆಲವೊಂದು ಸವಾಲು ಮಾಡ್ತಾರೆ ಸರ್. ಸವಾಲು ಮಾಡಿಬಿಡ್ತಾರೆ? ಗುತ್ತಿಗೆ ಗುತ್ತಿ ಸವಾಲು ಮಾಡ್ತಾರೆ. ಗಂಗೋತಿ ಅಲ್ಲಿ ತೂಕ ರೀ ಸರ್. ವಾರ ಎಷ್ಟು ಬಾಕ್ಸ್ ಆಗ್ತದೆ ನಿಮಗೆ? ವಾರ 18-24 ಬಾಕ್ಸ್ ಆಗ್ತದೆ. ಆವ್ರೇಜ್ 20 ಬಾಕ್ಸ್ ಅಂದ್ಕೊಳ್ಳೋಣ. ಹ್ಞೂ ಸರ್. ಹೆಂಗೆ ನಿಮಗೆ ಬೆಲೆ ಚೆನ್ನಾಗಿ ಸಿಗೋದು? ಹೆಂಗೆ ಹರಾಜ್ ಹಾಕಿದ್ರೆ ಒಳ್ಳೆ ಬೆಲೆ ಸಿಗ್ತದೋ ಹೆಂಗೆ ಅದು? ಅದು ಹೆಂಗೆ ಸರ್, ಒಂದ್ಸಲ ಬೆಳೆ ಬಿಡ್ತೀನಿ ಸರ್. ಹ್ಞೂ, 18 ಬಾಕ್ಸ್ ಆಗಿದ್ರು ಅವತ್ತು. 18 ಬಾಕ್ಸ್ ಆಯ್ತಲ್ಲ, ಎಷ್ಟಾಯ್ತು? 400 ರೂಪಾಯಿ ಸವಾಲು ಸರ್ ಅಲ್ಲಿ ಗುತ್ತಿಗೆ. ಹಾಂ, 400 ರೂಪಾಯಿಗೆ ಒಂದು ಬಾಕ್ಸ್ ಆಗಿತ್ತು ರೀ. ಹ್ಞೂ, ಅದ್ರ ಬಾಡಿಗೆ ಅದ್ರ ಆಮೇಲೆ ದಾಲಲ್ಲಿ ಮುರ್ಕೊಂತ ಸರ್ ಅವರೆಲ್ಲ. ಹ್ಞೂ, ಮುರ್ಕೊಂಡು ಅದು 7.5 ಸಾವಿರ ಆಗ್ತಾರೆ. 18 ಬಾಕ್ಸ್ಗೆ 18 ಬಾಕ್ಸ್ 7.5 ಸಾವಿರ ಬಾಡಿಗೆ ದಲಾಲಿ ಆಮೇಲೆ ಎಲ್ಲ 3 ಸರ್. ಒಂದು ವಾರಕ್ಕೆಷ್ಟು ಆಗ್ತದೆ? ಅದು ಅದು ಚಲೋ ಆಗಿತ್ತು, ರೇಟ್ ಸಿಕ್ಕತ್ರ ಅವತ್ತು. ಹಾಡು ಸಿಕ್ಕರೆ ಏನು ಬರೋಲ್ರಿ, ರೇಟ್ ಚಲೋ ಸಿಕ್ಕತ್ತೆ ಹುಬ್ಬಳ್ಳಿಯಲ್ಲಿ. ಈಗ ಅದು ನಿರಂತರವಾಗಿ ಬರ್ತಾ ಇರ್ತದೆ, ಬರ್ತಾರೆ ಇಳುವರಿ ಬರ್ತಾರೆ. ಅಂದರೆ ಅದು ಕೊನೆ ಯಾವಾಗ ಆಗುತ್ತೆ? ಅದು ಸರ್ ಅದೇ ಬಾದು ಸರ್ ತರ ನಾವು ಸ್ವಲ್ಪ ನಾವು ಮೇಂಟೈನ್ ಹೆಂಗೆ ಮಾಡ್ತಾರೆ, ಗೊಬ್ಬರ ಎಣ್ಣೆ ಆದರೆ ಊರಾಗ ಬರಲಾರ ಅಂತಾಗ ನಾವು ನೋಡ್ಕೋಬೇಕು ಸರ್ ಅದನ್ನ. ಹೌದಾ, ರೋಗ ಬರಲಾರ ಅಂತಾಗ ನಾವು ಎಣ್ಣೆ ಸ್ಪ್ರೇ ವಾರಕ್ಕೊಮ್ಮೆ ಎಣ್ಣೆ ಸ್ಪ್ರೇ ಮಾಡ್ಬೇಕು ರೀ, ವಾರಕ್ಕೊಮ್ಮೆ ಗೊಬ್ಬರ ಹಾಕಿ. ರೋಗ ಬರ್ತಾ ಹಾಗಲಕಾಯಿಗೆ ರೋಗ ಬರ್ತಾರೆ ಅದಕ್ಕೆ. ಓಹೋ, ಏನೇನು ಸಮಸ್ಯೆ ಇರ್ತದೆ? ಅದು ಬಳ್ಳಿ ನಮ್ಮ ಭೂಮಿ ಮೇಲೆ ಸ್ವಲ್ಪ ಹಳದಿ ಕಲರ್ ಆಗತ್ತೆ ರೀ, ಅದ್ರ ಅರಸಿನ ಕಲರ್ ಆಗತ್ತೆ ರೀ ಜಾಸ್ತಿ ನಮ್ಮ ಭೂಮಿ. ಅದನ್ನ ಬರ್ಲಾರ್ದಾಗ ನೋಡ್ಕೋಬೇಕು, ಒಂದು ಸ್ವಲ್ಪ ಜಿಗೆ ಬರ್ತಾರೆ, ಒಂದು ಸ್ವಲ್ಪ ಜಿಗೆ ಅಂತೇಳಿ ಅದನ್ನ ಸ್ವಲ್ಪ ನೋಡ್ಕೋಬೇಕು ರೀ. ಸ್ವಲ್ಪ ಮುಟ್ರಿ ಅಂತ ಬರ್ತದೆ ಅದು ಕುಡಿ ಬೆಳೆ ಹೊತ್ತಿನಾಗ, ಸ್ವಲ್ಪ ಹಿಂಗೆ ಮುಟ್ರಿ ಅಂದ್ರೆ ಮುಂದೆ ಬುಕ್ಕೊಡೋದಿಲ್ಲ, ಸ್ವಲ್ಪ ಮುಟ್ರಿ ಅಂತ ರೋಗ ಬರ್ತಾರೆ ಕುಡಿ ಬೆಳಿಲಾರ್ದ. ಒಂದು ಮೂರು ರೋಗ ಅವಾಗ ಜಾಸ್ತಿ ಬರ್ತದ್ರೆ. ಹ್ಞೂ ಸರಿ, ಈಗ ಹಾಗಲಕಾಯಿ ಒಂದು ರೀತಿಯಿಂದ ಲಾಭದಾಯಕ ಇದೆ. ಹ್ಞೂ ಸರ್, ಪರವಾಗಿಲ್ಲ, ಯಾವಾಗಲೂ ಮಾರ್ಕೆಟಲ್ಲಿ ಅದಕ್ಕೆ ಬೇಡಿಕೆ ಇರುತ್ತೆ, ಬೇಡಿಕೆ ಇದ್ರೆ ಯಾವಾಗಲೂ ಮಾರ್ಕೆಟ್. ಈಗ ಬೇರೆ ಬೆಳೆಗಳಂಗಲ್ಲ, ಈಗ ಟೊಮೊಟೊ ಬೆಳೆದು ರಸ್ತೆಗೆ ಚೆಲ್ಬಿಡ್ತಾರೆ, ಕೆಲವು ಸಲ ಬೆಲೆ ಇಲ್ಲ ಅಂತೇಳಿ. ಇದು ಹಾಗಲಕಾಯಿ ಪರವಾಗಿಲ್ಲ ಸರ್, ಹಂಗೆ ಇದು ನಿರಂತರವಾಗಿ ಸಿಗ್ತಾ ಇದೆ. ಮತ್ತೇನೇನು ಬೆಳೀತಿದ್ರಿ ಈಗ? ಈಗ ಮತ್ತೇನಿಲ್ಲ ಸರ್, ಈಗ ಕಲ್ಪಟ್ಲ ಒಂದಲ್ಲ ಸೀಡ್ಸ್, ಒಂದು ಕುಂಬಳಕಾಯಿ ಪ್ಲಾಟ್ ಇದಾರೆ, ಒಂದು ಕಲ್ಪಟ್ಲ ಐತೆ ಸರ್. ಕಲ್ಪಟ್ಲ ಪಡುವಲಕಾಯಿ ಅದೈತೆ ಸೀಡ್ಸ್ ಸರ್, ಅದು ಅದು ಸೀಡ್ಸಿಗೆ ಮಾಡ್ತೀವಿ, ಸೀಡ್ಸ್ ಮಾಡಿದ್ರಿ ಅದನ್ನು. ಕಲ್ಪಟ್ಲ ಕೊಡ್ಬೇಕು ಸರ್ ಅವ್ರಿಗೆ, ಬೀಜ ಕೊಡಬೇಕು. ಹ್ಞೂ, ಗಂಡಿ ಹಣ್ಣು ಆಗಿ ಕೊಟ್ಟಿರ್ತಾರೆ, ಅವನ ಗಂಡ ಪೋಟ್ರ ಪಾಲಿಸಿನ ಮಾಡಿ ಅವನ ಕ್ರಾಸಿಂಗ್ ಮಾಡಿ, ಕ್ರಾಸಿಂಗ್ ಮಾಡಿದ್ರೆ ಮತ್ತೊಂದು 40-45 ದಿವಸ ಕಣ್ಣು ಹಾಕತ್ತಾರೆ ಅದೇ. ಹೌದಾ? ಹ್ಞೂ ರೀ. ಆಮೇಲೆ ಬಲ್ತ್ ಗಾಯಿ ಬಲ್ತ್ ರೀ, ಬೀಜ ಹಾಕತ್ತರಿ, ಆ ಬೀಜ ತೆಗೆದು ಮತ್ತೆ ಅವ್ರಿಗೆ ಕಂಪ್ನಿಯವ್ರಿಗೆ ಕೊಡ್ಬೇಕು ರೀ ಅವನ ತೆಗೆದ್ರಿ. ಹ್ಞೂ ರೀ. ಸರಿ, ಈಗ ಅದು ಹೆಂಗೆ ನಿಮಗೆ ಅದು ಈಗ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಲ್ವಾ, ಒಳ್ಳೆ ಲಾಭದಾಯಕ ಅನಿಸ್ತಾ ಇದೆ ಈಗ ಈ ಬೆಳೆಗಳಲ್ಲಿ ಅದು? ಈಗ ಉತ್ತಮ ಸರ್, ಈಗ ಈಗ ಮಳೆಗಾಲ ಅಲ್ಲರಿ, ಈಗ ರೋಗ ನಿಲ್ಲ ಸರ್, ಈಗ ಸ್ವಲ್ಪ ಉತ್ತಮ ಅನ್ಸತ್ತರಿ, ಈಗ ಲಾಭದಾಯಕ ಐದ್ರಿ, ಲಾಭದಾಯಕವಾಗಿದೆ. ಹ್ಞೂ ಸರ್. ಎಕರೆಗೆ ಎಷ್ಟು ಕೆ ಜಿ ಬೀಜ ಸಿಗುತ್ತೆ ಇದ್ರದ್ದು? ಪಡುಲ್ಕಾಯ್ದು ಅದು ಕಾಲು ಎಕರೆ ಸರ್, ಅದು ಕಾಲು ಎಕರೆ ಆಗ್ತದೆ ಕೌಂಟಿಂಗ್, ಅದು ಎಕರೆ ಗಟ್ಟಲು ಸರ್, ಹಾಗೆ ಕೌಂಟ್ ಲೆಕ್ಕ ಸರ್ ಅದು. ಅಂದರೆ ಅವ್ರಿಗೆ ಬೀಜ ಹೆಂಗೆ ಕೊಡ್ತೀರಿ ನೀವು, ತೂಕದ ಲೆಕ್ಕದಲ್ಲಿ ಕೊಡ್ತೀರೋ? ತೂಕದ ಲೆಕ್ಕ ಸರ್, ಒಂದು ಕೆ ಜಿಗೆ 1700 ರೂಪಾಯಿ ಕೆ ಜಿ ಸರ್, ಅದು 1700 ರೂಪಾಯಿ ಕೆ ಜಿ. 1700 ರೂಪಾಯಿಗೆ ಒಂದು ಕೆ ಜಿ. ಎಷ್ಟಾಗುತ್ತೆ ಕಾಲು ಎಕರೆಯಲ್ಲಿ? ಕಾಲು ಎಕರೆಯಲ್ಲಿ ಒಂದು 80-ರಿಂದ 1 ಕ್ವಿಂಟಲ್ ಸರ್ ಬೀಜ ಆಗ್ಬೋದು ಸರ್. ಅಷ್ಟಾಗ್ತದಾ? ಹೌದು ಸರ್, 1 ಕ್ವಿಂಟಲ್ವರೆಗೂ ಬರುತ್ತೆ. ಹ್ಞೂ ಸರ್. ರೇಟ್ ಎಷ್ಟಿರುತ್ತಂದ್ರಿ? 1700 ರೂಪಾಯಿ 1700 ರೂಪಾಯಿ. ಒಂದು ಲಕ್ಷ ಗಟ್ಟಲೆ ಆದಾಯ ಇದೆ. ಖರ್ಚು ಎಷ್ಟು ಬರ್ತದೆ ಅಷ್ಟೇ ಕಾಲು ಎಕರೆಗೆ? 20,000-25,000 ಖರ್ಚು ಬರ್ತದೆ. ಎಷ್ಟು ತಿಂಗಳ ಅವಧಿ ಕೆಲಸ ಇದು? 4 ತಿಂಗಳು ಸರ್. ಅದು 4 ತಿಂಗಳು ಹೆಚ್ಚಿನ ಸರ್, ಹಾಗೆ ಹೆಚ್ಚಿನ ಸರ್, ಬೆಳೆದು ಬೀಜ ತೆಗೆದಂದ್ರೆ 4 ತಿಂಗಳು 4 ತಿಂಗಳು ಕಟಾವು ಸರ್. ಕಟಾವು ಅಂದ್ರೆ 4-5 ತಿಂಗಳಲ್ಲಿ ಒಂದು 25,000 ಖರ್ಚು ಮಾಡ್ತೀರಿ, 75,000 ರೂಪಾಯಿ ಲಾಭ ಸಿಗ್ತದೆ. ಸೊ ಇದು ಒಂದು ರೀತಿಯಿಂದ ರೈತರಿಗೆ ಹಣಕಾಸಿಗೆ ಅನುಕೂಲ. ಈಗ ಅನುಕೂಲ ಆಗ ಸರ್ ಈ ಬ್ಯಾಚ್ ಸರ್, ಮುಂಗಾರಿಯಲ್ಲಿ ಮಾಡಿದ್ರು ಸರ್ ಅದನ್ನ ಲಾಸ್ ಆಗಿಬಿಡಿದೆ ಸರ್. ಯಾಕೆ, ಏನು ಸಮಸ್ಯೆ? ಮಳೆ ಹೊಡ್ಬಿಡ್ತಾರೆ, ಮಳೆ ಹೊಡಿತೀರಲ್ರಿ. ಓಹೋ, ಮಳೆ ಹೊಡೆದು ಹೊಡೆದು ಹೊಡೆದು ಹೊಡೆದು ಊಜಿ ಹೊಡೆದು ಕಾಯಿ ಕಾಲು ತಗೊಬಿಟ್ಟು ಸರ್. ಓಹೋ, ಸುಮ್ಮನೆ ಬೇಸಿಗೆ ಬರೀ 25 ಕೆಜಿ ಸರ್, ಕಾಲು ಎಕರೆ ಎಕರೆ ಬರೀ 25 ಕೆಜಿ ಆದರೆ ಲಾಭ ಅನ್ಸಲ್ರಿ ಅವಾಗ. ಮತ್ತೆ ಇದೆಲ್ಲ ಗೊತ್ತಿದ್ದು ಈಗ ನೆಕ್ಸ್ಟ್ ಬರೀ ಹಿಂಗಾರಿನಲ್ಲಿ ಮಾತ್ರ ಮಾಡಿದ್ರೆ ಆಗಲ್ವಾ ಇದು? ಅವ್ರ ಕಂಪ್ನಿಯಲ್ಲಿ ಸರ್, ಅವ್ರ ಕಂಪ್ನಿಯರ್ ಹಿಂಗಾರಿ ಮುಂಗಾರಿ ಕೂಡ ಕೊಡ್ತಾರೆ ಸರ್. ಸರಿ, ಅದು ಕಡ್ಡಾಯನ? ಹಾಂ, ಕಡ್ಡಾಯ ಸರ್. ಅವ್ರು ವಾಲ್ಯನಾಗ ಬರಲ್ರಿ, ಅವರು ಮಾಡಬೇಕ್ರಿ. ಬೇಡ, ನಮ್ಮ ಹಿಂಗಾರ ಅಷ್ಟೇ ಮಾಡ್ತೀವಿ ಅಂದ್ರೆ ಕೊಡಲ್ಲ. ಕೊಡಲ್ರಿ ಅವ್ರು, ಮತ್ತೆ ಹಂಗಾಗಿ ಅವ್ರು ಮಾಡಬೇಕ್ರಿ. ಅವನು ನೀವು ಕೈ ಸುಟ್ಕೊಂತಿರಲ್ಲ ಮುಂಗಾರಲ್ಲಿ? ಹಂಗೆ ಸರ್, ಅದು ನಾವು ಲಾಸ್ ಆದ್ರೆ ಏನು ಮಾಡಬೇಕಪ್ಪ, ಮತ್ತೆ ನಮ್ಗೆ ಬೀಜ ಬೇಕು ಈಗ, ಎಸ 10 ಕೆಜಿಗೆಲ್ಲ ಮಾಡ್ರಿ ಅಂತ ಬರ್ತಾರ್ರಿ. ಯಾವ ಕಂಪ್ನಿ ಅವ್ರು ಯಜಮಾನ್ರಿ, ಎಲ್ಲಿ ಅವರು? ಅವರು ಅವರು ರಾಣಿಮನೂರು ಸರ್, ಶತಾಬ್ದಿ ಕಂಪ್ನಿ ಅಂತೇಳಿ ನಾವು ಮಾಡೋದ್ರೆ. ಇನ್ನೂ ಅದಾವ್ರಿ ಅನೇಕ ಕಂಪ್ನಿ ಅದಾವ್ರಿ ಊರಾಗಲ್ಲಿ, ನಾವು ಮಾಡೋದು ಶತಾಬ್ದಿ ಕಂಪ್ನಿ ಅಂತ. ಶತಾಬ್ದಿ ಕಂಪ್ನಿ. ಅವ್ರ ಗೊಬ್ಬರಕ್ಕೆ ಈಗ ನೀವು ಏನು ಬೀಜೋತ್ಪಾದನೆ ಮಾಡ್ತಿರ್ತೀರಲ್ಲ, ಅದಕ್ಕೆ ಬೇಕಾಗುವಂಥ ಗೊಬ್ಬರಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು ಎಲ್ಲ ಅವರೇ ಕೊಡ್ತಾರೆ ಹೇಗೆ? ಇಲ್ಲರಿ, ನಾವು ಮಾಡೋ ಕಂಪ್ನಿಯಾಗ ಕೊಡಂಗ ಸರ್. ಕೊಡಲ್ಲ, ಕೊಡಂಗಿಲ್ಲ ಸರ್. ನೀವು ಇದನ್ನೆಲ್ಲ ನಿರ್ವಹಿಸ್ಕೋಬೇಕು. ನಾವು ಕೈಲೇ ಮಾಡ್ಬೇಕ್ರಿ ಎಲ್ಲ, ಏನು ಗೊಬ್ಬರ ಇರ್ಬೋದು, ಎಣ್ಣೆ ಇರ್ಬೋದು, ಲೇಬರ್ ಕತ್ತಿರ್ಬೋದು ಎಲ್ಲ ನಾವು ಮಾಡ್ಬೇಕ್ರಿ ಕೈಲಿ. ಮುದ್ಕಪ್ಪರ್, ಈಗ ಇಷ್ಟು ನಿಮ್ಮ ಕೃಷಿ ಈಗ ನಡೀತಾ ಇರೋದು, ಒಂದು ಬೀಜೋತ್ಪಾದನೆ ಮಾಡ್ತಾ ಇದ್ರಿ, ತರಕಾರಿ ಬೆಳೆಗಳನ್ನು ಮಾಡ್ತಾ ಇದ್ರಿ, ನಿಮಗೆ ಮನೆಗೆ ಊಟಕ್ಕೆ ಬೇಕಾಗುವಂತಹ ಆಹಾರ ಧಾನ್ಯಗಳನ್ನು ಏನೇನು ಬೆಳ್ಕೊಳ್ತೀರಿ? ಭತ್ತ ಬೆಳ್ಕೊಂಡು ಸರ್, ಭತ್ತ ಐತ್ರ ಸ್ವಲ್ಪ ನೀರಲ್ಲಿ ಮಳೆ ಹೊಡೆದ್ರೆ ನೀರಲ್ಲಿ ನಿಂದಿರ್ತಾರೆ, ಊಟ ಬರ್ತಂತ ನಾವು ಅದು ನೀರು ನಿಂದ್ರೆ ಮಾಡ್ತಾರೆ, ಆ ಜಾಗದಾಗ ಒಂದು ಸ್ವಲ್ಪ ಭತ್ತ ತಿಂತಾರೆ ಮನೆ ಉಣ್ಣಾಕ್ರಿ. ಅದರಿಂದ ಸ್ವಲ್ಪ ಜೋಳ ಸ್ವಲ್ಪ ತಿಂತಾರೆ, ಭಾಳ ಇಲ್ಲರಿ, ಜೋಳ ಮತ್ತು ಭತ್ತ ರೀ, ನೆಲ್ಲು ಇಷ್ಟು ಬೆಳಿತೀರಿ, ಇಷ್ಟ ಬೆಳ್ಕೊಂಡು ಮನೆಗೆ ರೀ. ಈಗ ಹಿಂದೆ ಎಲ್ಲ ನಿಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಮಿಶ್ರ ಬೇಸಾಯ ಅಂತೇಳಿ ಮಾಡ್ತಾ ಇದ್ರು. ಹ್ಞೂ ಸರ್. ಬೇರೆ ಬೇರೆ ಬೆಳೆಗಳನ್ನು ಅಕಡಿ ಸಾಲಲ್ಲಿ ಹಾಕೋದು ಆ ಥರದ್ದು, ನೀವು ಈಗಲೂ ಆ ಪದ್ಧತಿ ಇದೆಯಾ? ಅದನ್ನ ಬಿಟ್ಕೊಂಡ್ಬಿಟ್ಟು ನಾವು ಮಾಡ್ತಾರೆ ಹಾಕ್ತಾರೆ, ನಾನು ಮಾಡಿಲ್ಲ ಸರ್ ಅದನ್ನ. ಅದು ಹೆಂಗೆ, ಅದು ಮಿಶ್ರ ಬೇಸಾಯ ಪದ್ಧತಿ ಉಪಯೋಗ ಅನಿಸ್ತಾ ಇಲ್ವಾ ನಿಮಗೆ? ಉಪಯೋಗ ಅನಿಸ್ತಾರೆ, ನಾವು ಅದನ್ನ ಈಗ ಮಾಡಕ್ ಆಗೋದಿಲ್ಲ, ನೀವೆಲ್ಲ ಮಾಡ್ಕೊಂಬಿಟ್ಟಿವಲ್ರಿ, ಸೀಡ್ಸ್ ಪ್ಲಾಟ್ ಇವನ್ನೆಲ್ಲ ಮಾಡ್ತೀವಲ್ರಿ, ಅದನ್ನ ಇನ್ನೊಂದು ಮಾಡಕ್ ಅದನ್ನ ಮಾಡಕ್ ಹೋದ್ರೆ ಇದು ಕಸಗಲ್ ತೆಗೆದು ಕೆಟ್ಟೋಗ್ಬಿಡ್ತೀರಿ, ನೀವು ಮಾಡಕ್ ಆಗಲ್ಲ ಸರ್ ಅದನ್ನ. ಈಗ ನಿಮಗೆ ಸರ್ಕಾರದಿಂದ ಯಾವ ರೀತಿಯ ಇದು ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಈ ವಿವಿಧ ಇಲಾಖೆಗಳಲ್ಲಿ ಯಾವ ರೀತಿ ನಿಮಗೆ ಸಹಾಯ ಸಿಗ್ತಾ ಇದೆ, ಏನೇನು ಅನುದಾನಗಳನ್ನು ತಗೊಳ್ತಾ ಇದ್ದೀರಿ? ಅನುದಾನ ಏನು ಸಿಕ್ಕಿಲ್ಲ ನಮಗೆ, ಏನು ತೊಗೊಳ್ತಾ ಇಲ್ಲ ಸರ್. ಮಾಹಿತಿ ಹೇಳ್ತಾರೆ ಸರ್ ಅವ್ರಹ? ಈಗ ನೀರಾವರಿಗೆ ಹನಿ ನೀರಾವರಿ ಪದ್ಧತಿ ಅಂತ ಮಾಡ್ಕೊಳ್ತಾರೆ, ಅದಕ್ಕೆ ಪೈಪ್ ಲೈನು ಅದು ಇದು ಏನೋ ಸಹಾಯಧನದಲ್ಲಿ ಕೊಡ್ತಾರಲ್ವಾ? ಅದನ್ನ ಕೊಟ್ಟಾರ ಹನಿ ನೀರಾವರಿ ಪೈಪ್ ಕೊಟ್ಟಾರೆ, ಡ್ರಿಪ್ ಇರಿಗೇಷನ್ ತೊಗೊಂಡಿದ್ದೀವಿ, ಸಬ್ಸಿಡಿ ಕೊಟ್ಟಾರೆ. ಕೃಷಿ ಹೊಂಡ ಇಲ್ಲ, ಅದು ಮಾಡಿಲ್ಲ, ಆ ಥರದ್ದು ಏನು ಮಾಡಿಲ್ಲ, ಬೇಕಂತ ಅನಿಸಿಲ್ವ? ಜಮೀನು ಬೇಕಂತ ಅವರೆಲ್ಲ ಮಾಹಿತಿ ಹೇಳ್ಯಾರ ಸರ್, ಅದಕ್ಕೆ ಜಮೀನು ಭಾಳ ಬೇಕು ಸರ್ ಕೃಷಿ ಹೊಂಡ. ನಮ್ಮ ಸ್ವಲ್ಪ ಜಮೀನು ರೀ, ಒಂದು 8-7 ಎಕರೆ ಅಂದ್ರೆ ನಿಮ್ದು 6 ಎಕರೆ ಅಂದ್ರೆ ಅದು 1-4 ಎಕರೆ ಒಂದು ಸೈಡ್ ಇದ್ರಿ, ಹೊರ ಜಮೀನು ಸರ್, 2 ಎಕರೆ ನೀರಾವರಿ ರೀ. ಹೊರ ಜಮೀನಲ್ಲಿ ಅಗತ್ಯ ಇದೆ ಅಲ್ವಾ, ಮಾಡ್ಬೋದಲ್ವಾ ಇದು? ಮಳೆ ನೀರು ಮಾಡ್ಬೋದು, ಮಾಡ್ಬೋದು ಸರ್. ನಾವು ಮಾಡಿಲ್ಲ ಸರ್, ಬೇರೆ ಕಡೆ ಹಾಕತ್ತಾರೆ, ದೂರ ಹಾಕತ್ತಾರೆ. ಈಗ ನೋಡಿ, ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಈ ಬಾರಿ ಕೇಂದ್ರ ಸರ್ಕಾರದವರು ಹೆಚ್ಚು ಪ್ರೋತ್ಸಾಹ ಮಾಡ್ತೀವಿ, ಅದನ್ನು ಬೆಳೀರಿ ಅಂತ ಹೇಳ್ತಾ ಇದ್ದಾರೆ. ನೀವು ಇನ್ನು ಮುಂದೆ ಏನಾದರೂ ಆ ಥರದ ಯೋಜನೆಗಳನ್ನು ಹಾಕ್ಕೊಳ್ತಿದ್ರೆ ಸಿರಿಧಾನ್ಯ ಬೆಳೆಯೋದು ಬೆಳೀಬೇಕಂತ ನಾವು ಇಟ್ಕೊಂಡಿವಿ ಸರ್. ಸಿರಿಧಾನ್ಯ ನಾವು ಮನೆಗೆಲ್ಲ ನಮ್ಮ ಮನೆಗೆ ಬೆಳೆಸಿ ಬೆಳೆದು ಸಜ್ಜಿ ಇರ್ಬೋದು, ನೆವಣಿ ಇರ್ಬೋದು, ಜೋಳ ಇರ್ಬೋದು, ಭತ್ತ ಇರ್ಬೋದು, ನಾವು ಮನೆಗೆ ಬೆಳ್ಕೊಂಡು ನಾವು ಉಣ್ಣ ಊಟ ಮಾಡೋಣ ಚೆನ್ನಾಗಿ ಅಂತೇಳಿ ನಮಗೊಂದು ಮಾಹಿತಿ. ಆರ್ಕ ಊದಲು ಬರುಗು ಇವು ಇಲ್ಲ ಈಗ ಸದ್ಯಕ್ಕೆ, ಆರ್ಕನಿಲ್ರೆ ಓದಲಂತಾರಲ್ಲ ಓದಲ್ಲ ಸರ್ ನಮ್ಮ ಕಡೆ. ಅವ್ನು ನಿಮಗೆ ಇದರಲ್ಲಿ ಹೋದ್ರೆ ಕೊಡ್ತಾರಲ್ವಾ? ಸಿಗ್ತಾವ್ರು, ಕೃಷಿ ಇಲಾಖೆಯಲ್ಲಿ ಹೋದ್ರೂ ಕೊಡ್ತಾರೆ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋದ್ರೂ ಕೊಡ್ತಾರೆ, KVK ಕೇಂದ್ರಗಳಿಗೆ ಹೋದ್ರೂ ಕೊಡ್ತಾರೆ, ಅಲ್ಲಿಂದ ತಂದು ಪಕ್ಕದಲ್ಲರಿ ಕಾಮನೂರು ಅಂತ ಐತ್ರಿ, ಆ ಕಾಮನೂರಲ್ಲಿ ಮತ್ತೆ ಬಸಪ್ಪ ಅಂತ ಅದನ್ರಿ, ಆತನ ಕೃಷಿ ಉದ್ಯಾನ ಎಲ್ಲ ಬೆಳಿತಾನೆ ಸರ್, ಆತ ಅಕ್ಕಿ ಆರ್ಕ ಒಂದ್ರಲ್ರು ಸಿರಿಧಾನ್ಯಗಳೆಲ್ಲ ರಾಗಿ ಎಲ್ಲ ಬೆಳಿತಾನೆ ಸರ್. ಅದಕ್ಕೆ ಮಾರ್ಕೆಟ್ ಇಲ್ಲ, ನೀವು ಬೆಳೆದೇ ಇರೋದಕ್ಕೆ ಕಾರಣ ಏನು, ಮಾರ್ಕೆಟ್ ಇಲ್ವಾ ಅಥವಾ ಹೇಗೆ? ಮಾರ್ಕೆಟ್ ಕಮ್ಮಿ ಐತೆ ಸರ್, ಅದು ಮಾರಂಗಲ್ಲ, ನಾವು ಯಾವ್ದು ಮಾರ್ಕೆಟ್ ಐತೆ ಅದನ್ನ ಹಾಕ್ಬಿಡ್ತೇವೆ ಸರ್. ಈಗ ಸಿರಿಧಾನ್ಯಗಳಿಗೆ ಬೇಡಿಕೆ ಇದೆ ಅಂತ ಹೇಳ್ತಿದ್ರಲ್ಲ, ಈಗ ಹೊರಗಡೆಗೆ ಸಿರಿಧಾನ್ಯಗಳಿಗೆ ತುಂಬ ಬೇಡಿಕೆ ಇಲ್ಲ ಸರ್. ಈಗ ಅವ್ರಿಗೆ ತಗೊಂಡೋಗಿ ಪ್ಯಾಕೆಟ್ ಮಾಡೋರಿಗೆ ಲಾಭ ಐತೆ ಸರ್, ನೆವಣಿಯಲ್ಲಿ ಸರ್ ನಾವು ಬೆಳೆದ್ನಾರ ನಾವು ತಗೊಂಡೋಗಿ ಒಂದು ಕ್ವಿಂಟಲಿಗೆ ನಾವು 3,000 ರೂಪಾಯಿ ಕೇಳ್ತಾರೆ, ಎಳವರಿಲಿಂದ 3,000 ರೂಪಾಯಿ ಕ್ವಿಂಟಲ್ ಕೇಳ್ತಾರೆ ನೆವಣಿಯಲ್ಲಿ. ನೆವಣಿ ನಾವು ನಮ್ಮ ರೈತರ ಹತ್ರ ತಗೊಂಡೋಗ್ನಾರ 2,500 ರೂಪಾಯಿ ಕ್ವಿಂಟಲ್ ತಗೊಂಡೋಗಿ ಅವ್ರು ಅದನ್ನು ಪ್ಯಾಕೆಟ್ ಮಾಡಿ ದೀನ್ಗೆ ಹಾಕ್ಸಿರಿ, ಪ್ಯಾಕೆಟ್ ಮಾಡಿ 100-120 ರೂಪಾಯಿ ಒಂದೊಂದು ಕೆಜಿ ಅವ್ರು ಪ್ಯಾಕೆಟ್ ಮಾಡಿ ಅವ್ರು ಮಾಡ್ತಾರೆ, ಅವ್ರಿಗೆ ಲಾಭ ಆತ ರೈತರಿಗೆ ಲಾಭ ಆಗಂಗಿಲ್ಲ ಸರ್. ಅದು ನೀವು ಈ ಕೆಲಸ ಮಾಡ್ಬೋದಲ್ವಾ? ಮಾಡ್ಬೋದ್ರೆ ಅಷ್ಟು ನಾವು ರೈತರು ಅಷ್ಟು ಪ್ಯಾಕ್ ನಾವು ಮಾಡಲ್ಲ ರೂಪಾಯಿ ಕೊಡಕ. ಒಂದು ರೈತರು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಕೆಲವು ಕೌಶಲ್ಯಗಳು, ಈಗ ನೆವಣಿಯನ್ನು ಜಿನಿಗಾಕ್ಸಿ ನೀ ಸ್ವಚ್ಛ ಮಾಡಿ ಅದನ್ನು ಒಂದೊಂದು ಕೆಜಿ ಪ್ಯಾಕೆಟ್ ಮಾಡಿದ್ರು ಮಾರ್ಕೆಟಲ್ಲಿ ಸೇಲ್ ಆಗ್ತದೆ. ಅದನ್ನು ಆ ಕೆಲಸ ನಾವು ಮಾಡಿ ನಮ್ಗೆ ಯಾಕಂದ್ರೆ ಹೇಳ್ತಾರೆ ಸರ್, ಅವೆಲ್ಲ ಮಾಯ್ತಾರೆ ಅವರು ಕೃಷಿ ಇಲಾಖೆ, ನೀವು ಮಾಡಬಾರ್ದು ಯಾಕಂದ್ರೆ ನೀವು ಬೆಳೆದ ಊಟ ಮಾಡಿ ಹೆಚ್ಚಿಂದು ನೀವು ಪ್ಯಾಕೆಟ್ ಮಾಡಿ ಮಾರಲ್ಲ ನೀವು ಅಂತ ಹೇಳ್ತಾರೆ ಬಿಡ್ರಿ. ಅದನ್ನ ನಾವು ಅದನ್ನ ಏನ ಈಗ ನಿಮ್ಗಾಗಿನೂ ಮಾರ್ಕೆಟ್ ಇಟ್ಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಪ್ಪಳದಲ್ಲಿ, ರೈತರು ಉತ್ಪಾದನೆ ಮಾಡಿದ ಯಾವುದೇ ವಸ್ತುಗಳನ್ನು ನೀವು ಇಲ್ಲಿ ಮಾರ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ನೀವು ಅದ್ರ ಲಾಭ ತಗೊಂಡಿದ್ರ? ತಗೊಂಡಿಲ್ಲ ಸರ್. ಇಲ್ಲ FPO ರೈತ ಉತ್ಪಾದಕ ಸಂಘಗಳು ನಿಮ್ಮೂರಲ್ಲಿ ರಚನೆ ಆಗಿದೆಯಾ? ಇಲ್ಲ ಸರ್. ಇಲ್ಲ, ನೀವು ಅದ್ರ ಬಗ್ಗೆ ಏನು ಕೇಳಿದ್ರೆ? ಈಗ ನೀವೇ ಮಾರ್ಕೆಟ್ ಮಾಡೋದು, ಈ ಸಿರಿಧಾನ್ಯಗಳನ್ನು ಬೆಳೆದ್ರೆ ನೀವೇ ಮಾರ್ಕೊಳ್ಬೋದು, ತರಕಾರಿಗಳನ್ನು ಬೆಳೆದ್ರು ನಿಮ್ಮದೇ ಆಗಿರ್ತಕ್ಕಂಥ ಸರ್ ಅದನ್ನು ಹೇಳ್ತಾರೆ ಸರ್. ಆದರೆ ನೀವು ಅದನ್ನು ಮಾಡಿಲ್ಲರಿ. ಹ್ಞೂ ಸರ್. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಮುದುಕಪ್ಪರೆ? 4 ಜನ ಇದ್ದೀವಿ ಸರ್. ನಾವು 4 ಜನ ಇದ್ದೀರಿ. ಕೃಷಿಯಲ್ಲಿ ಯಾರ್ಯಾರು ತೊಡ್ಕೊಂಡಿದ್ರಿ? ನಾವು ನಮ್ಮ ಹೆಣ್ತೀರಿ, ನಮ್ಮ ಮಗ, ನಮ್ಮ ಸೊಸೆ ರೀ, ಎಲ್ಲರೂ ಕೃಷಿಯಲ್ಲೇ ನಾವು ಮಾಡ್ತೀವಿ, ಮತ್ತು ಬೇರೆ ಕೆಲಸ ಇಲ್ಲರಿ, ಅದು ಬೇಸಾಯ. ಅದಕ್ಕೆ ಹಿಂದಿನವ್ರು ಹೇಳಿರಲ್ಲ, ಬೇಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ. ಹ್ಞೂ ಸರ್. ಅಂದರೆ ಶ್ರಮ ಪಡೋದು, ಶ್ರಮ ಪಡೋದು, ಅದು ಏನು ಗಾದೆ ಮಾತು ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ನಮ್ಮ ಶ್ರಮ ವ್ಯರ್ಥ ಆಗ್ತಿದೆ ಅಂತ ಅರ್ಥನಾ? ಹೇಗೆ ವ್ಯರ್ಥ ಆಗುತ್ತೆ? ನಮ್ಮ ಶ್ರಮ ವ್ಯರ್ಥ ಆಗ್ಬಿಡ್ತಾರೆ ರೀ, ವ್ಯರ್ಥ ಆಗಿ ಮತ್ತೆಲ್ಲ ಇದಾಗ್ಬಿಟ್ಟು ಸರ್. ನಾವೆಲ್ಲ ಎಲ್ಲಿ ಬಂದ್ರೆ ಹಂಗಾಗ್ಬಿಟ್ಟದು. ನಾವು ಎಷ್ಟೆಲ್ಲ ಜನ ಶ್ರಮ ಹಾಕಿದ್ರು ಆರ್ಥಿಕ ಭದ್ರತೆ ಸಿಗಲ್ಲ ಅಂತ. ಸಿಗಲ್ಲ, ಸಿಗಲ್ಲ ಸರ್. ಸರಿ ಮುದುಕಪ್ಪ, ಈಗ ಮಕ್ಕಳಲ್ಲಿ ಕೃಷಿ ಬಗ್ಗೆ ಒಲವು ಹೇಗಿದೆ? ನಿಮಗೆ ಇರೋ ಒಬ್ಬ ಮಗ ಇದ್ದಾನೆ ಅಂತ ಹೇಳಿದ್ರಿ, ಒಬ್ಬ ಮಗರೇ, ಹೆಣ್ಮಕ್ಳಿದ್ದಾರೆ? ಇಬ್ಬರು ಹೆಣ್ಮಕ್ಳು ರೀ, ಅವರೆಲ್ಲ ಗಂಡ ಮನೆ ಮದುವೆ ಮಾಡಿ ಕೊಟ್ಬಿಟ್ಟಿದ್ರಿ. ಈಗ ನಿಮ್ಮ ಕುಟುಂಬದ ಕೃಷಿಯನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮಗನಿಗೆ ಬರುತ್ತೆ. ಅವರಲ್ಲಿ ಹೇಗಿದೆ ಆಸಕ್ತಿ, ಚೆನ್ನಾಗಿದೆಯಾ? ಮಾಡ್ತಾರೆ ಸರ್, ನಮ್ಮ ಕೂಡ ಜೊತೆಗೆ ಮಾಡ್ತಾರೆ. ಮತ್ತು ಅದನ್ನ ಬಿಟ್ಟಿದ್ದು ಮತ್ತೆ ಬೇರೆ ಇಲ್ಲಲ್ಲ ಸರ್. ಏನಾದರೂ ಇದನ್ನ ಮಾಡೋಣ, ಹಿಂಗೆ ಹೊಸದಾಗಿ ಮಾಡೋಣ. ಈಗ ನಿಮ್ಮ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ, ಇನ್ನೇನೋ ಬೇಕಾಗ್ತದೆ, ನಿಮ್ಮ ದನಕರುಗಳು ಇದಾವ ಇವನ್ನೆಲ್ಲ ಬಳಕೆ ಮಾಡ್ಕೊಳಕ್ಕೆ? ದನಕರುಗಳು ಮಟ್ಟ ಒಟ್ಟ ಇಲ್ಲಿ ನೋಡಿ ಸರ್. ಒಂದೇನು ದನಕರನ್ನ ಗುಟ್ಟ ಹಾಕ್ಲಿಲ್ಲ ರೀ, ಒಂದು ಎತ್ತಲ್ಲ ರೀ. ಹೆಂಗೆ ಮತ್ತೆ ಹಿಂಗಾದ್ರೆ? ನಿಮ್ಮ ಹಿಂದೆ ಎಲ್ಲ ಇದ್ವಾ? ಎತ್ತದ್ರು ನಾವು ಮಾಡಿದ್ ಕಮ್ತಾ ಮಾಡಿವ್ರಿ ಅಲ್ಲ ನಮ್ಮ ಯಜಮಾನ್ರು ಇದ್ದಾಗ ಎತ್ತುಗಳದ್ದವ್ರು, ಕುರಿ ಇದ್ದವ್ರು, ಆಡದವ್ರು, ಆಕಳದ್ದು, ಎಮ್ಮೆ ಇದ್ದವ್ರು, ಎಲ್ಲ ಇದ್ದವ್ರು. ಈಗ ಒಂದು ಆಗಲ ಕಟ್ಕೊಳಕಾಗಲ್ದು ಎಲ್ಲಿ ಅಷ್ಟು ಸೋಮಾರಿತನ ಆಗ್ಬಿಟ್ವಿ ಎಲ್ಲ. ಈಗ ನೀವು ಇದನ್ನ ಒಪ್ಕೊಳ್ತೀರಿ ಈಗ ರೈತರು ನಾವು ಸೋಂಬೇರಿಗಳಾಗಿದ್ವಿ ಅಂತ ಹೇಳ್ಕೊಳ್ತೀರಿ? ನಾವು ಮಾಡಿದ್ರೆ ನಮ್ಗೆ ಒಳ್ಳಿ, ನಾವು ಮಾಡ್ಬೇಕಂದ್ರೆ ಎಷ್ಟು ಬೇಜಾರು ಅಷ್ಟು ಇದಾಗ್ಬಿಟ್ಟಿದ್ವಿ ನಾವು ಎಲ್ಲ ರೈತರು. ಅಂದರೆ ಒಂದು ಬದಲಾದ ಕಾಲಘಟ್ಟದಲ್ಲಿ ಈ ಥರದ ಮನಸ್ಥಿತಿಯಿಂದ ದೂರ ಹೋಗ್ತಾ ಇದ್ದಾನೆ ಅಂತ ಮನುಷ್ಯ ರೈತರು. ಹ್ಞೂ ರೀ. ಅಂದರೆ ಈ ಹೈನುಗಾರಿಕೆ ಬಗ್ಗೆ, ದನ ಸಾಕಾಣಿಕೆ ಬಗ್ಗೆ ಒಲವು ಕಡಿಮೆ ಆಗ್ತಿದೆ. ಹ್ಞೂ ರೀ. ಇದಕ್ಕೆ ಬಹುಶಃ ಈಗೆಲ್ಲ ಯಂತ್ರಗಳೆಲ್ಲ ಪ್ರವೇಶ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಿದೆ. ಹ್ಞೂ ರೀ. ಯಂತ್ರಗಳು ಬಂದ್ಬಿಟ್ಟು ಟ್ಯಾಕ್ಟರ್ ಅದಾವಲ್ರಿ ಈಗ. ಹ್ಞೂ. ಕುಂಟು ಹೊಡೆದಾದ್ರೆ ನೇಗಿಲೆ ಅದ, ಕುಂಟು ಹೊಡೆದಾದ್ರೆ ಬೋದ ಬಿಡೋದಾದ್ರೆ ಬಿತ್ತದವ. ನೀವು ತಗೊಂಡ್ರೆ ನೇಗಿಲು? ನೇಗಿಲ್ ನಾವು ಟ್ಯಾಕ್ಟರ್ ಮಾಡಿಲ್ರಿ, ಬಾಡಿಗೆ ಮಾಡಿಸ್ತಾರ ಸರ್. ಹ್ಞೂ ಹ್ಞೂ. ಸ್ವಲ್ಪ ಜಮೀನೆಲ್ಲ ಟ್ಯಾಕ್ಟ್ರ್ನ ಮಾಡಿಲ್ರಿ. ಹ್ಞೂ ಹ್ಞೂ. ಮಾಡಿಲ್ರಿ. ಒಳ್ಳೆಯದು ಮುದುಕಪ್ಪರೆ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಇದುವರೆಗೂ ನಿಮ್ಮ ಕುಟುಂಬದ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಮುದುಕಪ್ಪ ಹಾಸಗಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಕೃಷಿ ಗೀತೆಗಳನ್ನು.